ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಏಲಕ್ಕಿಯ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಏಲಕ್ಕಿಯು ಕೂಡ ನಮ್ಮ ಭಾಗದಲ್ಲಿ ಬೆಳೆಯುವಂತಹ ಒಂದು ಪ್ರಮುಖವಾದಂತಹ ಸಾಂಬಾರ ಪದಾರ್ಥ. ಅನೇಕ ಜನ ಮಲೆನಾಡಿನ ಭಾಗದಲ್ಲಿ ಏಲಕ್ಕಿಯನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಮತ್ತೆ ಏಕಬೆಳೆಯಾಗಿಯೂ ಕೂಡ ಅದನ್ನ ಆಯ್ಕೆ ಮಾಡಿಕೊಂಡು ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಏಲಕ್ಕಿಯಲ್ಲಿ ಸಾಕಷ್ಟು ಸುಧಾರಿತ ತಳಿಗಳು ಬಂದಿದ್ದಾವೆ. ಅದೇ ರೀತಿ ಸುಧಾರಿತ ಬೇಸಾಯ ಕ್ರಮಗಳನ್ನು ಕೂಡ ನಮ್ಮ ವಿಜ್ಞಾನಿಗಳು ಇತ್ತೀಚೆಗೆ ಅನ್ವೇಷಣೆಯನ್ನ ಮಾಡಿದ್ದಾರೆ. ಇದರಿಂದ ಹೇಗೆ ನಮ್ಮ ಇಳುವರಿಯನ್ನ ಹೆಚ್ಚಳವನ್ನ ಮಾಡಿಕೊಳ್ಳುವಂತದ್ದು, ಆ ಮೂಲಕ ಹೆಚ್ಚು ಹಣವನ್ನ ನಾವು ಸಂಪಾದನೆ ಮಾಡಬಹುದು ಅಂತಕ್ಕಂಥ ವಿಚಾರಗಳನ್ನ ಇವತ್ತು ನಾವು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ದೋಣಿಗಾಲ್ನಲ್ಲಿ ಇರುವಂತಹ ಸಾಂಬಾರ ಮಂಡಳಿಯಲ್ಲಿ ಹಿರಿಯ ವಿಜ್ಞಾನಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರು ನಮ್ಮೊಂದಿಗೆ ಇದ್ದಾರೆ. ಶ್ರೀಕೃಷ್ಣ ಭಟ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏಲಕ್ಕಿ ನಮ್ಮ ಭಾಗದ ಒಂದು ಪ್ರಮುಖವಾದಂತಹ ಸಾಂಬಾರ ಬೆಳೆ, ನಮ್ಮ ಭಾಗದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಈ ಬೆಳೆ ಪ್ರಸ್ತುತ ಹೇಗಿದೆ? ಈಗ ಏನಾಗಿದೆ ಅಂದ್ರೆ, ಈ 2 ವರ್ಷದ ಹಿಂದೆ ಏಲಕ್ಕಿ ಒಂದು ಲಕ್ಕಿ ಬೆಳೆಯಾಗಿತ್ತು. ಅಂದ್ರೆ ಬೆಲೆ 2,000-3,000 ತನಕ ಸಿಗ್ತಾ ಇತ್ತು. ಹೌದು. ಆದ್ರೆ ಏನಾಯ್ತು ಅಂದ್ರೆ, ಕೊರೋನಾ ಬಂದ ಮೇಲೆ ಈಗ ನಾರ್ತ್ ಈಸ್ಟ್ ಇರ್ಬೋದು ಅಥವಾ ದುಬೈ ಅವರ ಗಲ್ಫ್ ಕಂಟ್ರೀಸ್ ಇಂದ ಇಂಪೋರ್ಟ್ ಮಾಡೋದು ಸ್ವಲ್ಪ ಕಡಿಮೆ ಆಯ್ತು. ಸೊ ಸದ್ಯ ಬೆಲೆ ತಕ್ಕ ಮಟ್ಟಿಗೆ ಇದ್ರೂ ಸಮೇತ ಸ್ವಲ್ಪ ಕಡಿಮೆ ಅನ್ಬಹುದು. ಈಗ 800-1,200 ಆಜುಬಾಜಲ್ಲಿ ನಡೀತಾ ಇದೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಕಾಲಾವಸ್ಥೆಯಲ್ಲಿ ನಾವು ಈಗ ವೈಪರೀತ್ಯವನ್ನು ಕಾಣ್ತಾ ಇದೀವಿ. ಇದು ಏಲಕ್ಕಿ ಬೆಳೆಗೆ ಮಾರಕ ಅನ್ಬಹುದು. ಯಾಕಂದ್ರೆ ಈಗ ವಿಪರೀತ ಮಳೆ ಅಥವಾ ಮಳೆ ಈಗ ಪ್ರೊಲಾಂಗ್ ಆಗ್ತಾ ಇದೆ. ಅಂದ್ರೆ ಮಳೆಗಾಲ ಜೂನ್ ಜುಲೈ ಆಗಸ್ಟ್ ನಾರ್ಮಲಿ ಆ 3 ತಿಂಗಳಲ್ಲಿ ಬರ್ತಾ ಇತ್ತು, ಈಗ ನಿಮ್ಗೆ ಡಿಸೆಂಬರ್ ತನಕ ಮಳೆ ಸಿಗ್ತಾ ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಇದು ಏಲಕ್ಕಿ ಬೆಳೆಗೆ ಮಾರಕ ಅನ್ಬಹುದು, ನಂಬರ್ ಒನ್. ಇನ್ನೊಂದು, ಈಗ ಉಷ್ಣತೆ ಟೆಂಪರೇಚರ್ ಅಲ್ಲಿ ನಾವು ಏರಿಳಿತವನ್ನು ಕಾಣಬಹುದು, ಇಳಿತ ಎಲ್ಲ ಏರ್ತಾ ಇದೆ. ಇದು ಸಹ ಈ ಏಲಕ್ಕಿ ಬೆಳೆಗೆ ಸ್ವಲ್ಪ ಮಾರಕ. ಆದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಂದ್ರೆ, ಇದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಇದನ್ನು ನಾವು ನಿಭಾಯಿಸಬಹುದು. ಹೇಗೆ ಮಾಡ್ಕೊಳ್ಳೋದು? ಹೌದು, ಅದು ಇಂಪಾರ್ಟೆಂಟ್. ಇಲ್ಲಿ ಏನಂದ್ರೆ, ಏಲಕ್ಕಿಯಲ್ಲಿ ನಾವು ಸ್ಟ್ಯಾಗರ್ಡ್ ಫ್ಲವರಿಂಗ್, ಅಂದ್ರೆ ಏಲಕ್ಕಿಯಲ್ಲಿ ನಿಮ್ಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಈ 5-6 ತಿಂಗಳಲ್ಲಿ ಪ್ರತಿ ತಿಂಗಳು ನಿಮ್ಗೆ ಒಂದು 10-20% ಹೂ ಅರಳುವುದನ್ನು ಕಾಣಬಹುದು. ಇಲ್ಲಿ ನಿಮ್ಗೆ ಮುಖ್ಯವಾಗಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಹೂವು ಅರಳಿದ್ರೆ, ಜಾಸ್ತಿ ಅರಳಿದ್ರೆ ಏನಾಗುತ್ತೆ, ಟೆಂಪರೇಚರ್ ಕಾಲಾವಸ್ಥೆಯಲ್ಲಿ ಈಗ ನಾನಾಗ್ಲೇ ಹೇಳಿದೆ ವಿಪರೀತ ಉಷ್ಣತೆ ಜಾಸ್ತಿ ಆಗ್ತಾ ಇದೆ. ಟೆಂಪರೇಚರ್ ಜಾಸ್ತಿ ಆಗಿದ್ರೆ ಫ್ರೂಟ್ ಸೆಟ್ಟಿಂಗ್ ಕಡಿಮೆ ಆಗ್ತಾ ಇದೆ, ಅಂದ್ರೆ ಡ್ರಾಪ್ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ, ನಾವು ಗೆರೆ ಬರುವುದನ್ನು ಸ್ವಲ್ಪ ನಿಧಾನವಾಗಿ ಬರುವಂತೆ ಮಾಡ್ಬೇಕು. ಅಂದ್ರೆ ನಾವು ಈ ನವೆಂಬರ್ ಡಿಸೆಂಬರ್ ಅಲ್ಲಿ ನೀರು ಕೊಡಬಾರದು, ಕೊಡದೆ ಸ್ವಲ್ಪ ಸ್ಟ್ರೆಸ್ ನವೆಂಬರ್ ಡಿಸೆಂಬರ್ ಸ್ವಲ್ಪ ಸ್ಟ್ರೆಸ್ ಕೊಟ್ರೆ ಉತ್ತಮ. ಆಗ ಏನಾಗುತ್ತೆ ಅಂದ್ರೆ, ಗೆರೆ ಹೊರಡು ಸ್ವಲ್ಪ ಡಿಲೇ ಆಗುತ್ತೆ. ಡಿಲೇ ಆದ್ರೆ ಏನಾಗುತ್ತೆ, ಮುಂದೆ ನಿಮ್ಗೆ ಮೇ, ಜೂನ್, ಜುಲೈಯಲ್ಲಿ ಹೂ ಅರಳೋದು ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಸ್ವಾಭಾವಿಕವಾಗಿ ಮಳೆ ಬರ್ತಾ ಇದೆ, ಸೊ ಟೆಂಪರೇಚರ್ ಕಡಿಮೆ ಆಗ್ತಾ ಇದೆ. ಆ ಟೈಮಲ್ಲಿ ನಿಮ್ಗೆ ಸೆಟ್ಟಿಂಗ್ ಚೆನ್ನಾಗಿ ಕಾಣಬಹುದು. ಸೊ ಆತರ ನಾವು ನೋಡ್ಕೋಬೇಕು. ಇನ್ನೊಂದೇನಂದ್ರೆ, ನಾವು ಇಲ್ಲಿ ವೆರೈಟಿ ಆಲ್ಸೋ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಲೇಬರ್ ಓರಿಯೆಂಟೆಡ್ ಕ್ರಾಪ್ ಅನ್ಬಹುದು. ಈಗ ನಾವು ಸರ್ವೇ ಸಾಮಾನ್ಯ ಲೇಬರ್ ಪ್ರಾಬ್ಲಮ್ ಎಲ್ಲಾ ಕಡೆ ಇದ್ದೇ ಇದೆ. ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ, ಹೈ ಪ್ರೊಡಕ್ಷನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ವೈಜ್ಞಾನಿಕವಾಗಿ ನಾವು ಕೃಷಿ ಕಾರ್ಯವನ್ನು ಅಳವಡಿಸಿದ್ರೆ ಉತ್ಪಾದನೆಯನ್ನು ಖಂಡಿತವಾಗಿ ಜಾಸ್ತಿ ಮಾಡಬಹುದು. ನಾವು ಈಗ ಎವರೇಜ್, ನಮ್ಮ ಇಂಡಿಯಾದ ಎವರೇಜ್ ಹೇಳಿದ್ರೆ ನಮಗೆ ಆಶ್ಚರ್ಯ ಆಗಬಹುದು. 100-130 ಕೆಜಿ ಅಷ್ಟೇ ಒಂದು ಹೆಕ್ಟೇರಿಗೆ, ಒಂದು ಹೆಕ್ಟೇರ್ಗೆ 2.5 ಎಕರೆ ಪ್ರದೇಶದಲ್ಲಿ ನಮ್ಮ ಎವರೇಜ್ ಇಳುವರಿ ಅಷ್ಟು ಕಡಿಮೆ ಇದೆ. ಆದ್ರೆ ಈ ಗಿಡದ ತಾಕತ್ತು ಅಂದ್ರೆ ಪ್ರೊಡಕ್ಟಿವಿಟಿ ನಿಮಗೆ 2 ಕೆಜಿಯಿಂದ 5 ಕೆಜಿ ತನಕ ಪಡಿಬಹುದು. ಅಂದ್ರೆ ಆತರ ಕೃಷಿ ಕಾರ್ಯವನ್ನು ಮಾಡಿದ್ರೆ, ಅಂದ್ರೆ ಆಗ್ರೋನಾಮಿಕಲ್ ಪ್ರಾಕ್ಟೀಸಸ್, ನಮಗೆ ಯಾವ ಟೈಮ್ನಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಮಾಹಿತಿ ಪಡ್ಕೊಂಡು ಆ ಟೈಮಲ್ಲಿ ಮಾಡಿದ್ರೆ, ಅಂದ್ರೆ ಯಾವ ಟೈಮಲ್ಲಿ ಯಾವುದು ಅಂದ್ರೆ, ನಾನು ಒಂದೊಂದಾಗಿ ಹೇಳಬೇಕಿದ್ರೆ ಫಸ್ಟ್ಗೆ ಈ ವೆರೈಟಿ ಪ್ಲೇಸ್ ಎ ಮೇಜರ್ ರೋಲ್. ಈಗ ಯಾವ್ಯಾವ ತಳಿಗಳು ಬಹಳ ಮುಖ್ಯವಾಗಿ ಬಂದಿದ್ದಾವೆ, ನಮ್ಮ ಭಾಗಕ್ಕೆ ಸೂಕ್ತವಾಗ್ತಕ್ಕಂಥ ತಳಿಗಳು ಯಾವ್ಯಾವ? ಹೌದು, ಇದು ವೆರಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಅನ್ಬಹುದು. ಯಾಕೆಂದ್ರೆ ವೆರೈಟಿ ಇಲ್ಲಿ ಪ್ಲೇಯಿಂಗ್ ಎ ಮೇಜರ್ ರೋಲ್. ನಾವು ಇದನ್ನು ಪೆರೆನಿಯಲ್ ಕ್ರಾಪ್ ಅನ್ಬಹುದು, ಬಹುವಾರ್ಷಿಕ ಬೆಳೆ. ಒಮ್ಮೆ ಈ ಗಿಡ ನೆಟ್ರೆ ನಿಮಗೆ 10-15 ವರ್ಷ ತನಕ ಮ್ಯಾನೇಜ್ ಮಾಡಬಹುದು, ಮೇಂಟೈನ್ ಮಾಡಬಹುದು. ಸೊ ಅದಕ್ಕೋಸ್ಕರ ಒಳ್ಳೆಯ ಸೂಕ್ತವಾದ ವೆರೈಟಿಯನ್ನು ಬೆಳಿಬೇಕು. ನಮ್ಮ ಪ್ರದೇಶಕ್ಕೆ ಸೂಕ್ತವಾದ ವೆರೈಟಿ ಈಗ ಹಲವಾರು ಇದೆ. ಕೇರಳದಲ್ಲಿ ನಮಗೆ ಒಂದು 18 ಫಾರ್ಮರ್ಸ್ ವೆರೈಟಿಯನ್ನೇ ನಾವು ನೋಡಬಹುದು. ತುಂಬಾ ಚೆನ್ನಾಗಿದೆ. ನಾನಲ್ಲಿ ಕೇರಳದಲ್ಲಿ ಒಂದು 2 ವರ್ಷ ಕೆಲಸ ಮಾಡ್ತಾ ಇದ್ದೆ. ಒಂದೊಂದು ಈಗ ನೆಲ್ಲಾನಿಗೋಳ್ ಇರ್ಬಹುದು, ತಿರುತಾಳಿ ಇರ್ಬಹುದು, ಪಾನಿಕುಳಂಗರ, ಹೀಗೆ ಪಾಲಕ್ಕುಡಿ, ಅಲ್ಲಿ ಒಂದು 18 ವೆರೈಟಿ ಇದೆ. ಎಲ್ಲವೂ ಉತ್ತಮ ವೆರೈಟಿ, ಆ ಪ್ರದೇಶಕ್ಕೆ ಸೂಕ್ತವಾದ ವೆರೈಟಿ ಹೌದು. ಅಲ್ಲಿ ಕೇರಳದಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ, ಪ್ರತಿ ತಿಂಗಳು ಸ್ಪ್ರೇ ಕೊಡ್ತಾ ಇದ್ದಾರೆ. ಅದು ಅಗತ್ಯ ಇಲ್ಲ, ಕೊಡಬಾರ್ದು, ಅಥವಾ ನಮ್ಮ ಕರ್ನಾಟಕದಲ್ಲಿ ಅದರ ಅಗತ್ಯತೆ ಇಲ್ಲ. ನಾವು ಬೆಳೆಯುವಂತ ತಳಿ ಬೇರೆ, ಮಲಬಾರ್ ತಳಿ. ಅಲ್ಲಿ ಬೆಳೆಯುವಂತ ತಳಿ ಮೈಸೂರು ತಳಿ ಅಥವಾ ಒಳಕ ತಳಿ ಅನ್ಬಹುದು. ಅಂದ್ರೆ ಅದು ರೋಬಸ್ಟ್ ಗ್ರೋತ್, ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಸ್ವಾಭಾವಿಕವಾಗಿ ಅದಕ್ಕೆ ಬೋರರ್ ಮತ್ತು ಥ್ರಿಪ್ಸ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಸೊ ನಾವು ಅದಕ್ಕೆ ನಮ್ಮಲ್ಲಿ ಬೆಳೆಯುವ ತಳಿ ಯಾವುದು ನೋಡಿಕೊಂಡು ಬೆಳಿಬೇಕು. ಇಲ್ಲಿ ಇನ್ನೊಂದು ಸಮಸ್ಯೆ ಏನಂದ್ರೆ, ನಮ್ಮಲ್ಲಿ ಮಲಬಾರ್ ತಳಿ ಇಳುವರಿ ಸ್ವಲ್ಪ ಕಡಿಮೆ. ಅದರ ಈಲ್ಡ್ ಕಾಂಟ್ರಿಬ್ಯೂಟಿಂಗ್ ಕ್ಯಾರೆಕ್ಟರ್ ನೋಡಿದ್ರೆ, ಅಂದ್ರೆ ನಿಮಗೆ ಫಸಲು ಕೊಡುವಂತ ಒಂದು ಜೆನೆಟಿಕ್ ಕ್ಯಾರೆಕ್ಟರ್ ಇದೆಯಲ್ಲ, ಅದನ್ನು ನಾವು ಅವಲೋಕಿಸಿದ್ರೆ ಅದು ಕಡಿಮೆ ಕಡಿಮೆ. ಅದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ, ಈ ಮಲಬಾರ್ ತಳಿಯನ್ನು ಕೇರಳದ ತಳಿ ಯಾವುದು, ಒಳಕ ಅಥವಾ ಮೈಸೂರು ತಳಿ, ನಾನಾಗಲೇ ಹೇಳಿದೆ, ನೆಲ್ಲಾನಿ ಇರಬಹುದು, ತಿರುತಾಳಿ ಇರಬಹುದು, ಪಾಲಕ್ಕುಡಿ, ಅದರ ಜೊತೆ ಕ್ರಾಸ್ ಮಾಡಿ ಸಂಕರ ಮಾಡಿ ಹೈಬ್ರಿಡ್ ತಳಿಯನ್ನು ನಾವು ಡೆವಲಪ್ ಮಾಡಿದ್ವಿ. ಇದು ತುಂಬಾ ಉತ್ತಮ ಫಲಿತಾಂಶವನ್ನು ಕೊಡ್ತಾ ಇದೆ. ಇಲ್ಲಿ ನಮ್ಮ ಉದ್ದೇಶ ಏನಿದೆ ಅಂದ್ರೆ, ನಾನಾಗಲೇ ಹೇಳಿದೆ, ಈಲ್ಡ್ ಕಾಂಟ್ರಿಬ್ಯೂಟಿಂಗ್ ಕ್ಯಾರೆಕ್ಟರ್, ಮಲಬಾರ್ ಕ್ಯಾರೆಕ್ಟರ್ ಅಲ್ಲಿ ನಮ್ಮಲ್ಲಿ ಬೆಳೆಯುವಂತಹ ತಳಿಯಲ್ಲಿ ನಿಮಗೆ ಏನಾಗಿದೆ, ಗೆರೆ ಉದ್ದ ಕಡಿಮೆ ಇದೆ, ಆಮೇಲೆ ಗೆರೆಗಳಲ್ಲಿ ಗೊಂಚಲುಗಳ ಸಂಖ್ಯೆ ಕಡಿಮೆ ಇದೆ, ಅಂದ್ರೆ ರೆಸ್ಯೂಮ್ ಅಂತೀವಿ, ಅದು ಕಡಿಮೆ ಇದೆ, ಒಂದು 12-16 ಇದೆ, ಅದು ಕಡಿಮೆ ಆಯಿತು. ಆಮೇಲೆ ಒಂದೊಂದು ಗೊಂಚಲಲ್ಲಿಯೂ ಕಾಯಿಗಳ ಸಂಖ್ಯೆ ಎವರೇಜ್ ನಿಮಗೆ 2-3 ಸಿಗುತ್ತೆ, ಅದು ತುಂಬಾ ಕಡಿಮೆ ಆಯಿತು. ಆದ್ರೆ ಕೇರಳದಲ್ಲಿ ವೆರೈಟಿ, ನಾನು ತಿರುತಾಳಿ ಹೇಳಿದೆ ಅಥವಾ ಪಾಲಕ್ಕಡಿ ಇರಬಹುದು, ನೆಲ್ಲಾನಿ ಇರಬಹುದು, ಅದರಲ್ಲಿ 10-15 ಕಾಯಿಗಳನ್ನು ಒಂದು ಗೊಂಚಲಲ್ಲಿ ಕಾಣಬಹುದು. ಆಮೇಲೆ ಇನ್ನೇನಂದ್ರೆ, ಪ್ರತಿ ಬೇರಿಂಗ್ ಟಿಲ್ಲರ್ ಅಂತೀವಿ, ಈ ಕಂದುಗಳಲ್ಲಿ ನಿಮಗೆ ಸಾಮಾನ್ಯವಾಗಿ ಮಲಬಾರಿ ಟೈಪ್ ಅಲ್ಲಿ 1-2 ಗೆರೆ ಕಾಣಬಹುದು. ಆದ್ರೆ ಅಲ್ಲಿರುವ ತಳಿಯಲ್ಲಿ ನಿಮಗೆ 3-4, ಈ ತಿರುತಾಳಿ ತಳಿಯಲ್ಲಿ 4 ಗೆರೆಯನ್ನು ಒಂದು ಕಂದಲ್ಲಿ ನಾವು ಕಾಣಬಹುದು. ನಮ್ಮ ಉದ್ದೇಶ ಅದನ್ನು ಟಾರ್ಗೆಟ್ ಮಾಡಿಕೊಂಡು ಆ ತಳಿಯನ್ನು ನಮ್ಮ ಈ ಮಲಬಾರಿಗೆ ಕ್ರಾಸ್ ಮಾಡಿದ ಮೇಲೆ ಏನಾಯ್ತು ಅಂದ್ರೆ, ಆ ಕ್ಯಾರೆಕ್ಟರ್, ಆ ಗುಣಲಕ್ಷಣ ನಮ್ಮ ಈ ಮಲಬಾರ ತಳಿಗೆ ರವಾನೆ ಆಯ್ತು. ಹಾಗೆ ಈಗ ನಾವು ನೋಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ಈ ಮಲಬಾರ ತಳಿಯಲ್ಲಿ ಗೆರೆ ಉದ್ದ ಈಗ ಬರ್ತಾ ಇದೆ. ಆಮೇಲೆ ಗೊಂಚಲುಗಳು ಜಾಸ್ತಿ ಇದೆ, ರೆಸ್ಯೂಮ್ಸ್ ಜಾಸ್ತಿ ಇದೆ. ಒಂದು ಗೆರೆಯಲ್ಲಿ ನಿಮಗೆ 25-30 ಗೊಂಚಲನ್ನು ಕಾಣಬಹುದು. ಆಮೇಲೆ ಕಾಯಿಗಳ ಸಂಖ್ಯೆನೂ ಜಾಸ್ತಿ ಆಯ್ತು. ಮೊದಲು ನಾನು ಹೇಳಿದೆ 2-3 ಕಾಯಿ, ಈಗ ಹಾಗಲ್ಲ, ನಿಮಗೆ 8-10-15 ಕಾಯಿ ತನಕ ನಾವು ನೋಡಿದ್ವಿ. ಸೊ ಇದೆಲ್ಲ ಈ ಕ್ರಾಸ್ ಮಾಡಿದ ಮೇಲೆ ನಮಗೆ ಈ ರಿಸಲ್ಟ್ ಸಿಕ್ತು. ಆಮೇಲೆ ನಾನು ಇನ್ನೊಂದು, ನಾವೊಂದು ಸ್ಮಾಲ್ ಒಂದು ಎಕ್ಸ್ಪೆರಿಮೆಂಟ್ ನಾವು ನೋಡಿದ್ವಿ. ಒಂದು 50 ಗಿಡ ಸಪರೇಟ್ ಆಗಿ ಈ ಹೈಬ್ರಿಡ್ ಅನ್ನು ಬೆಳೆದೀಗ ಫಸಲನ್ನೀಗ ಅಬ್ಸರ್ವ್ ಮಾಡ್ತಾ ಇದ್ವಿ. ನಮಗೆ ಆಶ್ಚರ್ಯ ಆಯಿತು. ನಾವು ಗಿಡ ನೆಟ್ಟಿದ್ದು 2020 June 22 ಒಂದು 2 ಎತ್ತರದ ಸೀಡ್ಲಿಂಗ್, ಅದೇನು ಕಂದು ನಟ್ಟಿಲ್ಲ, ಈ ಬೀಜದಿಂದ ಬಂದ ಮೊಳಕೆ ಬಂದಂತಹ ಸಸಿಯನ್ನು ನಾವು ನೆಟ್ಟಿದ್ದು 2 ಎತ್ತರ. ಆಮೇಲೆ ನಾವು ವೈಜ್ಞಾನಿಕವಾಗಿ ಇಲ್ಲಿ ಕೃಷಿ ಅನ್ನು ಅಳವಡಿಸಿಕೊಂಡಿದ್ದೀವಿ. 2 ಉದ್ದ, 2 ಆಗಲ, 1 ಆಳ, ಆಮೇಲೆ ಕಂಪೋಸ್ಟ್ ಅನ್ನು ತುಂಬಿಸಿ ಆಮೇಲೆ ಗಿಡ ನೆಟ್ಟಿದ್ದೀವಿ. ಮೇಲ್ಗಡೆ ಗಿಡ ನೆಡಬೇಕು, ಆಮೇಲೆ ಜೊತೆಗೆ ಬೇವಿನ ಹಿಂಡಿ, ಸ್ವಲ್ಪ ರಾಕ್ ಫಾಸ್ಫೇಟ್, ಆಮೇಲೆ ಟ್ರೈಕೋಡರ್ಮ ಸಮೇತ ನಾವು ಅದಕ್ಕೆ ಮಿಕ್ಸ್ ಮಾಡಿದ್ವಿ. ಈಗ ನಾವು ನೆಟ್ ಮೇಲೆ ಪ್ರತಿ ತಿಂಗಳು ನಾವು ಅಬ್ಸರ್ವೇಷನ್ ಮಾಡ್ತಾ ಬಂದ್ವಿ. ನಮಗೆ ಆಶ್ಚರ್ಯ ಆಯ್ತು, 9 ಗೆರೆ ಹೊರಡಲಿಕ್ಕೆ ಶುರು ಆಯ್ತು. 9 ಒಂದು ಗೆರೆ ಅಲ್ಲ, 30-35 ಗೆರೆ ನಮಗೆ ಸಿಕ್ತು. ಆಮೇಲೆ ಈಗ ಅಂದ್ರೆ, ಈಗ ಅಂದ್ರೆ ನಾವು ಈಗ ನಿನ್ನೆ ಅಬ್ಸರ್ವ್ ಮಾಡಿದ್ವಿ, 1.5 ಸಾಧಾರಣ ಈ 30 ನಾವು ನೆಟ್ಟ ಗಿಡದಲ್ಲಿ ಎವರೇಜ್ 80-107 ಕಂದುಗಳು ಬರ್ತಾ ಇದೆ ಒಂದೊಂದು ಗಿಡದಲ್ಲಿ. ಅದು ತುಂಬಾ ಉತ್ತಮ ಬೆಳವಣಿಗೆ ಅನ್ಬಹುದು. ಆಮೇಲೆ ನಾವು ಗೆರೆಯನ್ನು ನೋಡಿದಾಗ 103 ಗೆರೆ ಮ್ಯಾಕ್ಸಿಮಮ್, ಅಂದ್ರೆ ಎವರೇಜ್ ನಿಮಗೆ 80-100 ಗೆರೆಯನ್ನು ಸಮೇತ ನಾವು ಕಾಣ್ತಾ ಇದ್ವಿ. ಅಂದ್ರೆ ಈ ವರ್ಷನೇ ನಮಗೆ 1.5 ನಮಗೆ ಸಾಧಾರಣ 1 kg ಒಣ ಏಲಕ್ಕಿಯಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದೆಲ್ಲ ಈ ಒಂದು ತಳಿಗುಣ ಅನ್ಬಹುದು. ಆಮೇಲೆ ಜೊತೆಗೆ ತಳಿಗುಣದ ಜೊತೆಗೆ ನಾವು ಪ್ರತಿ ತಿಂಗಳು ಸ್ಲರಿಯನ್ನು ಕೊಡ್ತಾ ಇದ್ವಿ, ಅಂದ್ರೆ ಜೀವಾಮೃತ. ಜೀವಾಮೃತ ಅಲ್ಲ, ಜೀವಾಮೃತ ಟೈಪ್ ಅಂದ್ರೆ ಒಂದು ಬ್ಯಾರಲ್ಗೆ 1 20 kg ಸೆಗಣಿ, 1-5-10 ಗಂಜಲ, 1 ಕಾಡು ಮಣ್ಣು, ಅದು ಇಂಪಾರ್ಟೆಂಟ್. ಆಮೇಲೆ 1-2 kg ಬೆಲ್ಲ, ಇದನ್ನು ಮಿಕ್ಸ್ ಮಾಡಿ 1 ಮೇಲೆ ಅದನ್ನು ಡೈಲ್ಯೂಟ್ ಮಾಡಿ ಬೆಡ್ಡೆಗೆ ನಾವು ಹೋಯ್ತಾ ಇದ್ವಿ. ಇದರ ಫಲ ಖಂಡಿತವಾಗಿಯೂ ನಮಗೆ ಇಲ್ಲಿ ಸಿಗ್ತಾ ಇದೆ. ಯಾಕಂದ್ರೆ ನಮ್ಮ ಇಲ್ಲಿ ಉದ್ದೇಶ ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್, ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ ಡೆವಲಪ್ ಆಗಬೇಕು. ಹೌದು, ಅದು ಆಗ್ತಾ ಇದೆ. ಯಾಕೆ ಕಾಡು ಮಣ್ಣಲ್ಲಿ ಬೇಕಾದಷ್ಟು ನಿಮಗೆ ಉತ್ತಮವಾದ ಬ್ಯಾಕ್ಟೀರಿಯಾ ಇದೆ, ಅದು ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಆಮೇಲೆ ಸೆಗಣಿಯಲ್ಲೂ ಸಹ ಅಷ್ಟೇ, ನಮಗೆ ಉಪಕಾರಿ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗಿ ಈ ಒಂದು ರಿಸಲ್ಟ್ ಕೊಡ್ತಾ ಇದೆ. ಅದು ಹೇಗೆ ಮಲ್ಟಿಪ್ಲೈ ಆಗಿ, ಅದರ ಕಾರ್ಯವಿಧಾನವನ್ನು ನಾವು ಅವಲೋಕಿಸಿದ್ರೆ, ಈಗ ಪೊಟ್ಯಾಶ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇರಬಹುದು ಅಥವಾ ಫಾಸ್ಫರಸ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇರಬಹುದು, ಇದೆಲ್ಲವೂ ಈ ಗಿಡಗಳಿಗೆ ಉಪಕಾರಿಯಾಗಿದೆ. ಈಗ ಮಣ್ಣಲ್ಲಿ ಪೊಟ್ಯಾಶ್ ಫಾಸ್ಫರಸ್ ಇದ್ರೂ ಸಮೇತ ಗಿಡಗಳಿಗೆ ಅದು ದೊರೆಯುತ್ತಾ ಇಲ್ಲ, ಬಟ್ ಈ ತರ ಬ್ಯಾಕ್ಟೀರಿಯಾಗಳು ದೊರೆಯುವಂತೆ ಮಾಡುತ್ತೆ. ಸೊ ಅದೊಂದು ಅನುಕೂಲ ಆಯ್ತು. ಸೊ ನಮ್ಮ ಈಗ ಏಲಕ್ಕಿ ಸಂಶೋಧನಾ ಕೇಂದ್ರ ಸಕಲೇಶ್ಪುರದಲ್ಲಿ ಸಂಭಾರ ಮಂಡಳಿ, ನಾವೀಗ ಟ್ರೈಕೋಡರ್ಮ್ ಅನ್ನು ಉತ್ಪಾದನೆ ಮಾಡಿ ರೈತರಿಗೆ ಸಪ್ಲೈ ಮಾಡ್ತಾ ಇದ್ವಿ. ಟ್ರೈಕೋಡರ್ಮ್ ಇರ್ಬೋದು, ಸ್ಯೂಡೋಮನಸ್ ಇರ್ಬೋದು, ಇದೆರಡು ಬಹಳ ರೈತರಿಗೆ ಅನುಕೂಲಕಾರಿಯಾದಂತಹ ಒಂದು ಸ್ಯೂಡೋಮನಸ್ ಬ್ಯಾಕ್ಟೀರಿಯಾ, ಟ್ರೈಕೋಡರ್ಮ ಶಿಲೀಂಧ್ರ ಅನ್ಬಹುದು. ನಾನು ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳಬೇಕಾಗತ್ತೆ, ನಾವು ಇದೆಲ್ಲವನ್ನು ಗಿಡಗಳಿಗೆ ಹಾಕ್ತಾ ಇರೋದು ಒಂದು, ಆದರೆ ಅದರ ಕಾರ್ಯವಿಧಾನವನ್ನು ನಾವು ತಿಳ್ಕೊಂಡ್ರೆ ಇನ್ನೂ ಉತ್ತಮ. ಹೌದು, ಈಗ ನೋಡಿ ಸೂಡಮನಸ್ ಅನ್ನು ನೋಡಿದ್ರೆ ಅದು ತುಂಬಾ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಪವರ್ ಇದೆ ಅದಕ್ಕೆ. ಆಮೇಲೆ ಅದರಲ್ಲಿರುವಂತಹ ಎನ್ಝೈಮ್ ಇರ್ಬೋದು ಅಥವಾ ಅದರಲ್ಲಿರುವಂತಹ ಕೆಮಿಕಲ್ ಇರ್ಬೋದು, ಈಗ ಫೈಕೋಸಯನೈನ್ ಇದೆ, ಇದು ಗಿಡಗಳಿಗೆ ಏನ್ ಮಾಡ್ತವೆ ಅಂದ್ರೆ ಈ ಹಾನಿಕಾರಕ ಶಿಲೀಂಧ್ರವನ್ನು ಸಾಯಿಸುತ್ತೆ, ಫುಲ್ ಕೊಂದು ಹಾಕುತ್ತೆ. ಸೊ ಇದನ್ನು ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗೆ ಫೈಟೋಪ್ತರ ಇರ್ಬೋದು, ರೈದೋಕ್ಟನಿ ಇರ್ಬೋದು, ಇದೆಲ್ಲ ಹಾನಿಕಾರಕವಾದಂತಹ ಶಿಲೀಂಧ್ರಗಳು, ಇದೆಲ್ಲವನ್ನು ನಾಶ ಮಾಡುವಂತಹ ಗುಣ ನಮ್ಮ ಈ ಸ್ಯೂಡೋಮನಸ್ ಅದಕ್ಕಿದೆ. ಆಮೇಲೆ ಇದರಲ್ಲಿ ಸಿಡ್ರೋಫೋರ್ ಇದೆ, ಇದು ಈ ಕಬ್ಬಿಣವನ್ನು ಸ್ಥಿರೀಕರಿಸಿ ನಮಗೆ ಹಾನಿಕಾರಕ ಶಿಲೀಂಧ್ರಗಳಿಗೆ ಕಬ್ಬಿಣದ ಸ್ಟಾರ್ವೇಷನ್ ಅಂದ್ರೆ ದೊರೆಯದಂತೆ ಮಾಡಿ ಸಾಯಿಸುತ್ತೆ, ಅದು ಒಂದು. ಆಮೇಲೆ ಈಗ ಟ್ರೈಕೋಡರ್ಮೋನ್ ನೋಡಿದ್ರೆ ಇದರಲ್ಲೂ ಸಹ ಸಾಕಷ್ಟು ನಿಮಗೆ ಈಗ ಉತ್ತಮವಾದ ಕೆಮಿಕಲ್ ಅಥವಾ ಎನ್ಝೈಮ್ ಇದೆ, ಅಂದ್ರೆ ಈ ಹಾನಿಕಾರಕ ಶಿಲೀಂಧ್ರಗಳನ್ನು ಕೊಲ್ಲುವಂತಹ ಸಾಯಿಸುವಂತಹ ರಾಸಾಯನಿಕ ವಸ್ತುಗಳಿವೆ, ಅದು ಟ್ರೈಕೋಡರ್ಮನ್ ಇರ್ಬೋದು, ವಿರಿಡಿನ್ ಇರ್ಬೋದು, ಮುಂತಾದ ಆಂಟಿಬಯೋಟಿಕ್ಸ್ ಇದೆ. ಆಮೇಲೆ ಅದರಲ್ಲಿ ಸೆಲ್ಯುಲೋಸ್ ಇದೆ, ಚಿಟಿನೇಟ್ಸ್ ಇದೆ, ಮುಂತಾದ ಎನ್ಝೈಮ್ಗಳಿದೆ, ಇವುಗಳೆಲ್ಲವೂ ಈ ಹಾನಿಕಾರಕ ಶಿಲೀಂಧ್ರಗಳಿಗೆ ಅನ್ನು ಕೊಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಏನೆಲ್ಲ ಪೋಷಕಾಂಶಗಳ ನಿರ್ವಹಣೆಯನ್ನ ಏಲಕ್ಕಿಯಲ್ಲಿ ಮಾಡಬೇಕಾಗುತ್ತೆ? ಹೌದು, ಈಗ ಈ ಒಂದು ಗಿಡ ಅಂದ್ರೆ ತಳಿ ಆಯಿತು, ಆಮೇಲೆ ನೀರು ಇಂಪಾರ್ಟೆಂಟು, ಆಮೇಲೆ ಗೊಬ್ಬರದ ನಿರ್ವಹಣೆ ಇಂಪಾರ್ಟೆಂಟು, ಅದರ ಜೊತೆಗೆ ಕೀಟ ಮತ್ತು ರೋಗನಾಶಕ, ಅದೆಲ್ಲ ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ನಾವು ಮಾಡಿದರೆ, ಸರಿಯಾದ ಕಾನ್ಸಂಟ್ರೇಷನ್ ಅಲ್ಲಿ ಮಾಡಿದರೆ, ಖಂಡಿತವಾಗಿಯೂ ನಾವು ಈಗ ಹೇಳಿದಂತ ಒಂದೊಂದು ಗಿಡದಿಂದ 2-3 kg ಇಳುವರಿಯನ್ನು ಪಡಿಬಹುದು. ಈಗ ಪೋಷಕಾಂಶಕ್ಕೆ ಬಂದ್ರೆ ಯಾವುದೇ ಗಿಡೆಯಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, NPK ಕೊಡಲೇಬೇಕಾಗತ್ತೆ. ಇದಕ್ಕೂ ಅಷ್ಟೇ, ಅದು ಸ್ವಲ್ಪ ಪೊಟ್ಯಾಶ್ ಜಾಸ್ತಿ ಬೇಕಾಗತ್ತೆ. ಈಗ ನೀವು ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ 150 g ಈ NPK ಮಿಕ್ಸ್ ಅನ್ನು ಕೊಡಬಹುದು. ಮಿಕ್ಸ್ ಅಂದ್ರೆ ಯಾವ ತರ ಮಾಡಬೇಕು, 1 ಹೆಕ್ಟೇರ್ ಪ್ರದೇಶ ನಾವು ತಗೊಂಡ್ರೆ 90 kg ಯೂರಿಯಾ, 200 kg ಫಾಸ್ಫರಸ್ ರಾಕ್ ಫಾಸ್ಫೇಟ್, ಆಮೇಲೆ 150 kg MOP ಪೊಟ್ಯಾಶ್, ಇದನ್ನು ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ 150 g ಕೊಟ್ರೆ ಅದು ವರ್ಷದಲ್ಲಿ 2 ಸಲ ಕೊಡಬೇಕು. ಇದು ಒಂದು. ಇದರ ಜೊತೆಗೆ ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ಇದನ್ನು ಸಾವಯವ ರೀತಿಯಲ್ಲಿ ಅಂದ್ರೆ ಈ ನಮ್ಮ ಮಣ್ಣಿನ ತರಗತಿಯನ್ನು ಕಾಪಾಡಬೇಕು, ಕ್ವಾಲಿಟಿ ಅಥವಾ ಮಣ್ಣಿನ ಕ್ವಾಲಿಟಿಯನ್ನು ಕಾಪಾಡ್ಕೋಬೇಕಾಗುತ್ತೆ. ಜೊತೆಗೆ ನಾವು ಅದಕ್ಕೋಸ್ಕರ ಕಂಪೋಸ್ಟ್ ಅಥವಾ ಸೆಗಣಿ ಗೊಬ್ಬರ ಇದನ್ನು ನಾವು ಕೊಡಲೇಬೇಕು. ಅದರ ಜೊತೆಗೆ ರಾಸಾಯನಿಕವನ್ನು ಬ್ಲೆಂಡ್ ಮಾಡಿ, ಅಂದ್ರೆ ನಾವು ಇಷ್ಟು ಇಳುವರಿ ಎಕ್ಸ್ಪೆಕ್ಟ್ ಮಾಡಬೇಕಿದ್ರೆ ನಾವು ರಾಸಾಯನಿಕವನ್ನು ಸಮೇತ ಕೊಡಬೇಕಾಗತ್ತೆ. ಅದನ್ನು ಮಾಡಬಹುದು. ನಾನು ಹೇಳಿದ ಯಾವುದು ಈ ಸೆಗಣಿ ಗೊಬ್ಬರದಲ್ಲಿ ಒಂದು ಉತ್ಕೃಷ್ಟವಾದ ಗೊಬ್ಬರ, ಅದನ್ನು ಪ್ರತಿ ವರ್ಷ ಹಾಕಿದ್ರೆ ಉತ್ತಮ. ಜೊತೆಗೆ ಬೇವಿನ ಹಿಂಡಿ ಅದನ್ನು ನಾವು ಕೊಟ್ಟರೆ ಉತ್ತಮ. ಯಾಕಂದ್ರೆ ಈ ಮಣ್ಣಲ್ಲಿ ನೆಮೆಟೋಡ್ ಇರ್ಬೋದು ಅಥವಾ ರೂಟ್ ಗ್ರಬ್ ಇರ್ಬೋದು, ಅದನ್ನೆಲ್ಲ ಕಂಟ್ರೋಲ್ ಮಾಡುವ ಒಂದು ಸಾಮರ್ಥ್ಯ ಇದೆ. ಜೊತೆಗೆ ಪೋಷಕಾಂಶಗಳನ್ನು ಕೂಡ ಒದಗಿಸುತ್ತೆ. ಈಗ ಏಲಕ್ಕಿ ಅಂತ ಬೆಳೆಗೆ ಹೆಚ್ಚು ನಾವು ಸಾವಯವ ಪದಾರ್ಥಗಳನ್ನೇ ನೀಡಬೇಕು ಅನ್ನುವಂಥದ್ದು ಯಾಕೆ, ಮತ್ತೆ ಯಾವ್ಯಾವ ಸಂದರ್ಭದಲ್ಲಿ ಸಾವಯವ ಪದಾರ್ಥವನ್ನ ಯಾವ ರೂಪದಲ್ಲಿ ನೀಡತಕ್ಕಂಥದ್ದು ಸೂಕ್ತ? ಹೌದು, ಅದು ಯಾವುದೇ ಬೆಳೆ ಆದ್ರೂ ಸಾವಯವ ಜೊತೆಗೆ ಕೊಟ್ರೆ ಉತ್ತಮ. ಏಲಕ್ಕಿಗಂತೂ ಜಾಸ್ತಿ ಕೊಡ್ಬೇಕಾಗಿತ್ತು. ನಾವು ನೋಡಿದಂಗೆ ನಮ್ಗೆ ಆಶ್ಚರ್ಯ ಆಯ್ತು, ನಾವು ಪ್ರತಿ ತಿಂಗಳು ಈ ತರ ಕೊಟ್ಟು ನಮಗೆ ಈ ಕಂದುಗಳ ಸಂಖ್ಯೆ ವಿಪರೀತ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಫೀಡರ್ ರೂಟ್ ಅದೆಲ್ಲ ಫೈಬ್ರಸ್ ರೂಟ್, ಅಲ್ಲಿ ಜಾಸ್ತಿ ಆಳಕ್ಕೇನು ಹೋಗ್ತಾ ಇಲ್ಲ, ಅಲ್ಲಿ 1-2 ಸುತ್ತಮುತ್ತಲು ಇರುತ್ತೆ. ಈ ತರ ನಾವು ಕೊಟ್ರೆ ಅದಕ್ಕೆ ತುಂಬಾ ಸಹಾಯಕ ಆಗುತ್ತೆ. ಆಮೇಲೆ ಸೆಗಣಿ ಗೊಬ್ಬರ ಕೊಟ್ರೆ ಇನ್ನೊಂದೇನಂದ್ರೆ ಪೊಟ್ಯಾಶ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಫಾಸ್ಫರಸ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು, ಇದೆಲ್ಲ ನಾವು ಮಣ್ಣಿಗೆ ಕೊಟ್ಟಂಗೆ ಆಗುತ್ತೆ. ಅದರ ಮೂಲಕ ಪೊಟ್ಯಾಶ್ ಮತ್ತು ಫಾಸ್ಫರಸ್ ಗಿಡಗಳಿಗೆ ದೊರಕುತ್ತೆ. ಸೊ ನಾವು ಇದರ ಬಗ್ಗೆನೂ ಲಕ್ಷ್ಯ ಕೊಡಬೇಕಾಗುತ್ತೆ. ಇದರ ಜೊತೆಗೆ ಫಿಶ್ ಅಮಿನೋ ಆಸಿಡ್ ಇರ್ಬೋದು ಅಥವಾ ಎಗ್ ಅಮಿನೋ ಆಸಿಡ್, ಇದು ಬಹಳ ಸರಳವಾಗಿ ನಾವು ಮಾಡಬಹುದು. ಇದನ್ನು ಸಮೇತ ನಾವು ಫೋಲಿಯಾ ಸ್ಪ್ರೇ ಮುಖಾಂತರ ಕೊಟ್ಟರೆ ಗಿಡಗಳಿಗೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ, ಅಂದ್ರೆ ಅದರ ರಿಸಲ್ಟ್ ನಮಗೆ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡಬಹುದು ಅಂದ್ರೆ, ಈಗ 1 ಕೆಜಿ ಮೀನು, 1 ಕೆಜಿ ಬೆಲ್ಲ, ಅದೆರಡು ಮಿಕ್ಸ್ ಮಾಡಿ ಏರ್ಟೈಟ್ ಒಂದು ಡಬ್ಬದಲ್ಲಿ ಮುಚ್ಚಳ ಹಾಕಿ ಇಡಬೇಕು. ಏರ್ಟೈಟ್ ನೀವು ನೋಡಿ ಅದನ್ನು ಓಪನ್ ಮಾಡಿ, 1 ತಿಂಗಳಲ್ಲೇ ನಿಮಗೆ ಅದು ಜೇನ ತರ ಆಗುತ್ತೆ. ತಪ್ಪಿದ್ರೆ 1.5 ತಿಂಗಳು, ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇದ್ರೆ ಬೇಗ ಆಗುತ್ತೆ. ನಮ್ಮಲ್ಲಿ ಚಳಿ ಪ್ರದೇಶದಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ಒಂದು 45 ದಿನದಲ್ಲಿ ಒಳ್ಳೆ ಜೇನ ತರ, ಅದು ಸ್ಮೆಲ್ಲು ಇರೋಲ್ಲ, ಒಂದು ಉತ್ಕೃಷ್ಟವಾದ ಗೊಬ್ಬರ ಅಂದ್ರೆ ಫಿಶ್ ಅಮಿನೋ ಆಸಿಡ್ ಸಿಗುತ್ತೆ. ಅದನ್ನು ನಾವು ಈಗ ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮುಖಾಂತರ ಕೊಡಬಹುದು. ಈ ತರ ಮಾಡಿದ್ರೆ ಬೋರರ್ ಸಮೇತ ಕಂಟ್ರೋಲ್ ಆಗ್ತಾ ಇದೆ. ಈ ಕೇರಳದಲ್ಲಿ ಆ ತರ ಮಾಡ್ತಾ ಇದ್ದಾರೆ. ಆಮೇಲೆ ಜೊತೆಗೆ ಈ ಎಗ್ ಅಮಿನ ಆಸಿಡ್ ನಾನು ಹೇಳಿದಲ್ಲ, ಅದನ್ನು ಸಮೇತ ಅದು ಬೇರೆ ವಿಧಾನದಲ್ಲಿ ಮಾಡಬೇಕು. ಈ ತರ ಅಲ್ಲ, ಈಗ ಒಂದು 20 ಎಗ್ ಮೊಟ್ಟೆಯನ್ನು ತಗೊಂಡು ಅದಕ್ಕೆ ನಾವು ಅದರ ಮುಳುಗುವಷ್ಟು ಲಿಂಬೆ ಹಣ್ಣಿನ ರಸವನ್ನು ಒಂದು ಜಾರಲ್ಲಿ ತಗೊಂಡು ಹಾಕಬೇಕು. ಅದನ್ನು ಸಮೇತ ಈ ತರ ಒಂದು 2 ವಾರ ಇಂದ 1 ತಿಂಗಳು ನಾವು ಕಟ್ಟಿ ಇಡಬೇಕು. ಅದು ಸಮೇತ ಒಂದು ಏನಾಗುತ್ತೆ, ಇವನ್ ಅದರ ಶೆಲ್ ಸಮೇತ ಅದು ಇದಾಗುತ್ತೆ, ಏನೋ ಕರಗಿ ಒಂದು ಉತ್ತಮ ಗೊಬ್ಬರ ಆಗುತ್ತೆ. ಅದನ್ನು ಗಿಡಗಳಿಗೆ ಬಡ್ಡೆಗೆ ಹೊಯ್ಯಬಹುದು ಡೈಲ್ಯೂಟ್ ಮಾಡಿ, ಇಲ್ಲಾಂದ್ರೆ ನೇರವಾಗಿ ಕೊಡಬಹುದು, ಸ್ಪ್ರೇ ಮುಖಾಂತರ ಗಿಡಗಳಿಗೆ ಕೊಡಬಹುದು. ಲಿಂಬೆ ರಸ ಮಾಡೋ ಅಂತದ್ದು ಒಂದ್ ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ಸುತ್ತೆ, ಯಾಕೆಂದ್ರೆ ಜಾಸ್ತಿ ಅದು ಮುಳುಗಬೇಕಲ್ಲ ಮೊಟ್ಟೆಗಳು. ಹಾಗೆ ಜಾಸ್ತಿ ಏನು ಬೇಕಾಗಲ್ಲ, ಕಾಡು ಲಿಂಬೆ ದೊಡ್ಡ ಸೈಜ್ ಯಾವ ಲಿಂಬೆ ರಸವೂ ಆಗುತ್ತೆ, ತಗೊಂಡು ಹಾಗೆ ಮಾಡಬಹುದು. ಏಲಕ್ಕಿಯಲ್ಲಿ ನೆರಳು ಬಹಳ ಮುಖ್ಯ, ನೆರಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು? ಹೌದು, ಇದು ಬಹಳ ಮುಖ್ಯ. ಯಾಕಂದ್ರೆ ಇದು ಟ್ರೆಡಿಷನಲಿ ಅಂದ್ರೆ ಇದರ ಮೂಲ ಪಶ್ಚಿಮಘಟ್ಟ, ಇದರ ಉಗಮ ಸ್ಥಾನ ಪಶ್ಚಿಮಘಟ್ಟ ಅಂದ್ರೆ ಕಾಡಲ್ಲಿ ನೆರಳಿರೋ ಜಾಗದಲ್ಲಿ. ಇದನ್ನು ಸಿಯೋಫೈಟ್ ಅಂತೀವಿ, ಅಂದ್ರೆ ನೆರಳಿನ ಆಶ್ರಿತದಲ್ಲಿ ಬೆಳೆಯುವಂತ ಬೆಳೆ. 50% ನೆರಳು ಇರಲೇಬೇಕು. ಮೊನ್ನೆ ಒಬ್ರು ನನ್ನ ಫೋನ್ ಮಾಡಿ ಕೇಳಿದ್ರು, ಸರ್ ನನ್ನ ಗದ್ದೆಯಲ್ಲಿ ಹಾಕ್ತಾ ಇದ್ದೇನೆ, ನೀರು ಡೈಲಿ ಕೊಡ್ತಾ ಇದ್ದೇನೆ, ನೀವು ಏನೇ ಕೊಡಿ ಏನೇ ಮಾಡಿ ನೆರಳಿಲ್ಲ ಅಂದ್ರೆ ಗಿಡ ಖಂಡಿತ ಬರಲ್ಲ. ಎಷ್ಟು ನೀರು ಕೊಟ್ಟರು ಉಪಯೋಗ ಇಲ್ಲ, ರೋಗಕ್ಕೆ ತುತ್ತಾಗುತ್ತೆ, ಒಂದೇ ವರ್ಷದಲ್ಲಿ ಹಾಳಾಗುತ್ತೆ, ಸಾಯುತ್ತೆ. ಸೊ ನೆರಳಿನ ನಿರ್ವಹಣೆ ತುಂಬಾ ಇಂಪಾರ್ಟೆಂಟ್. ಜಾಸ್ತಿ ನೆರಳು ಕೊಟ್ಟರು ಉಪಯೋಗ ಇಲ್ಲ, ಗೆರೆಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಕಂದುಗಳು ಸುಮ್ಮನೆ ಉದ್ದಕ್ಕೆ ಬೆಳೆಯುತ್ತೆ, ಜಾಸ್ತಿ ಕಂದುಗಳು ಬರಲ್ಲ. ಸಾಧಾರಣ ಒಂದು 50%. ಕೆಲವರು ಮೊನ್ನೆ ಅಂದ್ರು, ಸರ್ ನಾವು ಶೇಡ್ ನೆಟ್ಟಲ್ಲಿ ಬೆಳಿಬಹುದು. ಖಂಡಿತವಾಗಿ ಬೆಳಿಬಹುದು, 50% ಶೇಡ್ ನೆಟ್ಟಲ್ಲಿ ನಿಮಗೆ ಧಾರಾಳವಾಗಿ ಏಲಕ್ಕಿಯನ್ನು ಬೆಳಿಬಹುದು, ಏನು ಸಮಸ್ಯೆ ಇಲ್ಲ. ಅಷ್ಟು ಮಟ್ಟಿಗೆ ನಾವು ನೆರಳನ್ನ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಅಂತಿಮವಾಗಿ ಏಲಕ್ಕಿ ಬೆಳೆ ಬಗ್ಗೆ ನಮ್ಮ ಬೆಳೆಗಾರರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಈಗ ನಾವು ವೈಜ್ಞಾನಿಕವಾಗಿ ಕೃಷಿ ಮಾಡಿದ್ರೆ ಖಂಡಿತವಾಗಿ ಇದರಲ್ಲಿ ಲಾಭ ಪಡಿಬಹುದು. ಅಂದ್ರೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಆ ಜಿಜ್ಞಾಸೆ, ಆ ಒಂದು ಐಡಿಯಾ ಇಟ್ಕೊಂಡು ನಾವು ಕೆಲಸವನ್ನು ಮಾಡಬೇಕಾಗತ್ತೆ. ಆಮೇಲೆ ತಳಿ, ಉತ್ತಮ ಒಂದು ತಳಿಯನ್ನು ಹಾಕಿ ನೀರಿನ ನಿರ್ವಹಣೆ ನೋಡಿ. ಆ ಟೈಮಲ್ಲಿ ಮಾರ್ಚ್ ಏಪ್ರಿಲ್ ಮೇಲೆ ಹೋಗೋರೋ ಟೈಮು, ನೀರು ಚೆನ್ನಾಗಿ ಸಫಿಶಿಯಂಟ್ ಕೊಡಬೇಕು. ಮೊದಲು ನೀರು ಜಾಸ್ತಿ ಇದ್ರೂ ಕೊಡಬಾರದು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಆತರ. ಆಮೇಲೆ ಕೀಟ ಮತ್ತು ರೋಗನಾಶಕ ಆ ಟೈಮಲ್ಲಿ, ಈಗ ಮಳೆ ಜಾಸ್ತಿ ಬಂದ್ರೆ ಏನಾಗುತ್ತೆ, ಗಿಡ ಕೊಳೆ ರೋಗ ಬರುತ್ತೆ. ಆ ಟೈಮಲ್ಲಿ ಸ್ಪೆಸಿಫಿಕ್ ಫಂಗಿಸೈಡ್ ಇದೆ, ಕಾಪರ್ ಆಕ್ಸಿಕ್ಲೋರೈಡ್ ಬ್ರೈಟಾಕ್ಸ್, ಅದನ್ನು ನಾವು ಡ್ರೆಂಚ್ ಮಾಡಬೇಕು. ಈಗ ಒಂದು ಗಿಡಕ್ಕೆ ಬಂದ ತಕ್ಷಣ ನಾವು ಈ ತರ ಕಂಟ್ರೋಲ್ ಮಾಡಿದ್ರೆ ಅದು ಮೇಲೆ ಸ್ಪ್ರೆಡ್ ಆಗೋದು ಹತೋಟಿ ಮಾಡಬಹುದು. ಹೌದು. ಆಮೇಲೆ ಈಗ ಬೋರರ್ ಬಂದ್ರೆ ಇನ್ನೊಂದು ನಾನು ಇಂಪಾರ್ಟೆಂಟ್ ಏನಂದ್ರೆ, ಎಲ್ಲದಕ್ಕೂ ಕೀಟನಾಶಕ ಪರಿಹಾರ ಅಲ್ಲ. ಅದಕ್ಕೆ ನಾವು ಏನ್ ಮಾಡಿದೆ ಅಂದ್ರೆ, ಈಗ ಶೂಟ್ ಫ್ಲೈ ಅಂತ ಬರ್ತಾ ಇದೆ. ನಾವು ಈ ಗಿಡ ಜೂನ್ ತಿಂಗಳಲ್ಲಿ ಹಾಕಿದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಕಂದು ಬರ್ತಾ ಇದೆ. ಆ ಟೈಮಲ್ಲಿ ಪ್ರತಿ ಕಂದು, more than 90% ನಾವು ನೋಡ್ತಾ ಇದೀವಿ, ಈ ಹುಳ ಒಂದು ಹೊಡೆದು ಅಂದ್ರೆ ಶೂಟ್ ಫ್ಲೈ, ಮನೆ ನೋಣ ಇದೆ ಅಲ್ಲ, ಅದಕ್ಕಿಂತ ಸ್ವಲ್ಪ ಸಣ್ಣ ಗಾತ್ರದಲ್ಲಿ ಇರುವಂತಹ ನೋಣ ಅಲ್ಲಿ ಮೊಟ್ಟೆ ಇಟ್ಟು ಸರ್ವ ನಾಶ ಆಗ್ತಾ ಇದೆ. ಅದಕ್ಕೆ ನಾವು ಒಂದು ಹೊಸ ಒಂದು ವಿಧಾನವನ್ನು ಕಂಡುಕೊಂಡಿದ್ವಿ, ಏನಂದ್ರೆ ಒಂದು ಫಿಶ್ ಮೀಲ್ ಟ್ರ್ಯಾಪ್. ಒಂದು ಚಾಕ್ಲೇಟ್ ಡಬ್ಬ ತಗೊಂಡು ಅಲ್ಲಿ 2 ಪೀಸ್ ಮೀನು ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಮುಚ್ಚಳ ಹಾಕಬೇಕು, 2 ತೂತ ಮಾಡಬೇಕು ಯಾವ್ದು ಆ ಡಬ್ಬಕ್ಕೆ. ಆ ಸ್ಮೆಲ್ಲಿಗೆ ಅಟ್ರಾಕ್ಟ್ ಆಗಿ ಈ ಕೀಟ ಕಂಪ್ಲೀಟ್ ಅಲ್ಲಿ ಬಿದ್ದು ಸಾಯುತ್ತೆ. ಅದ್ರ ಜೊತೆಗೆ ನಾವು ಒಂದು 2-3 ml ಕೀಟನಾಶಕವನ್ನು ಹಾಕಬೇಕು. ಅಲ್ಲಿ ಹಾಕುವ ಉದ್ದೇಶ ಏನಂದ್ರೆ, ಈ ಕೀಟ ಅಲ್ಲಿ ಎಂಟರ್ ಆದ ತಕ್ಷಣ ಸುತ್ತಿ ಸುತ್ತಿ ಈ ಗಿಡ್ಡಿನೆಸ್ ಅಲ್ಲಿ ತಲೆ ಸುತ್ತಿ ನೀರಲ್ಲಿ ಬಿದ್ದು ಸತ್ತೋಗುತ್ತೆ. ಒಂದು ವಾರದಲ್ಲಿ ನಿಮಗೆ 2,000-3,000 ಕೀಟಗಳನ್ನು ಈ ತರ ನಾಶ ಮಾಡಬಹುದು. ಅದು ಯಾವ ಕೀಟನಾಶಕಕ್ಕೂ ಬಗ್ಗಲ್ಲ, ಯಾಕಂದ್ರೆ ನಾವು ಕೀಟನಾಶಕ ಸ್ಪ್ರೇ ಮಾಡಿದ ತಕ್ಷಣ ಅದು ಬೇರೆ ಕಡೆ ಅಲ್ಲಿ ಪಕ್ಕದಲ್ಲಿ ಇರುವ ತೋಟಕ್ಕೆ ಹೋಗುತ್ತೆ, ಅಲ್ಲಿ ಹುಲ್ಲುಗಳಲ್ಲಿ ಅದರ ಜೀವನ ಕ್ರಮವನ್ನು ಮುಂದುವರಿಸುತ್ತೆ. ಇಲ್ಲಿ ಪವರ್ ಕಡಿಮೆ ಆದ ತಕ್ಷಣ ಇಲ್ಲಿ ಬಂದು ಸಮಸ್ಯೆಯನ್ನು ಒಡ್ಡುತ್ತೆ. ಸೊ ಈ ತರ ನಾವು ಒಂದು ವೈಜ್ಞಾನಿಕವಾಗಿ ನಾವು ಕೃಷಿ ಕಾರ್ಯವನ್ನು ಕೈಗೊಂಡ್ರೆ ಖಂಡಿತವಾಗಿ ಏಲಕ್ಕಿಯಲ್ಲಿ ನಾವು ಲಾಭವನ್ನು ಗಳಿಸಬಹುದು. ಏಲಕ್ಕಿ ಬೆಳೆಯ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಮ್ಮ ಕೇಳುಗರು ತಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನನ್ನ ಈ ಮೊಬೈಲ್ ನಂಬರ್ ಅನ್ನು ಕೊಡ್ತಾ ಇದ್ದೀನಿ ಬರ್ಕೊಳ್ಳಿ, 9434376293. ಇನ್ನೊಮ್ಮೆ ಹೇಳಿ, 9434376293.

ಕೇಳುಗರೆ ಕಂಪನ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಸುಧಾ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:51 ನಮ್ಮ ನಿಲಯದಿಂದ ಅಂತ್ಯಾಕ್ಷರಿ ಚಿತ್ರಗೀತೆಗಳ ಕಾರ್ಯಕ್ರಮ, 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ ಶ್ರವಣ ಪರಂಪರೆ, ಈ ಕುರಿತು ಮಾತನಾಡುತ್ತಾರೆ ನಾ ಉಜಿರೆ. 9:00 ಬೆಂಗಳೂರು ಕೇಂದ್ರದಿಂದ ಕ್ಷಿತಿಜ ಲಿಟರರಿ ಗುರು, ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಡಾ ಸಿದ್ದಲಿಂಗಯ್ಯ, ಕವಿ ಲೇಖಕ. ನಿರ್ಮಾಣ ನಿರ್ಮಲಾ ಸಿ ಎಲಿಗಾರ್, ಸಹಕಾರ ನಂದನ್ ಎನ್. 10:00 ನಾಟಕ ಬೆಂಗಳೂರು ಕೇಂದ್ರದಿಂದ ಬಿಂದು, ರಚನೆ ಎಸ್ಎನ್ ಶಿವಸ್ವಾಮಿ, ನಿರ್ದೇಶನ ಯಮುನಾ ಮೂರ್ತಿ. 10:30 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪದ ಸಮೀಕ್ಷೆ. ಕೇಳುಗರೆ, ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಕೊಟ್ರೇಶ್ ಎಸ್ ಉಪ್ಪಾರ್ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:50 ರೈತರಿಗೆ ಸಲಹೆ. ನಂತರ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 7:15 ಆರೋಗ್ಯವಾಣಿ, ರಾಷ್ಟೀಯ ಆರೋಗ್ಯ ಮಿಷನ್ ಕುರಿತು ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ಸಿಹೆಚ್, ಯೋಜನಾ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ, ಕರ್ನಾಟಕ ಸರ್ಕಾರ. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಾಯೋಜಕರು